ಚಿಪ್ಪಣಬಿಯಲ್ಲಿ ಒಳ್ಳೆಯ ಸುವಾಸನೆ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿರುವಂತಹ ತಳಿಗಳಿವೆ ಹಾಗೂ ವರ್ಷವಿಡೀ ಬೇರೆ ಬೇರೆ ತಳಿಗಳನ್ನು ಹವಾಮಾನಕ್ಕೆ ಅನುಗುಣವಾಗಿ ಇವುಗಳನ್ನು ಬೆಳಿಬಹುದು. ಈ ತಳಿಗಳನ್ನು ಎಲ್ಲ ತರಹದ ಕೃಷಿ ನಿರುಪಯುಕ್ತ ವಸ್ತುಗಳು, ಭತ್ತದ ಹುಲ್ಲು, ಗೋಧಿ ಹುಲ್ಲು, ಜೋಳದ ದಂಟು, ಕಬ್ಬಿನ ಸಿಪ್ಪೆ, ಹತ್ತಿ ಕಟ್ಟಿಗೆ, ಸೋಯಾ ಅವರೆಯ ದಂಟು ಇವುಗಳ ಮೇಲೆಯೂ ಕೂಡ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ಅಣಬೆಯ ಬೇರೆ ತಳಿಗಳಿಗೆ ಹೋಲಿಸಿ ನೋಡಿದರೆ ಚಿಪ್ಪಣಬೆಯ ಇಳುವರಿ ಅಧಿಕವಿದೆ. ಸುಮಾರು 500 ಕಿಲೋದಷ್ಟು ತಾಜಾ ಅಣಬೆಯನ್ನು 1 ಟನ್ ಭತ್ತದ ಹುಲ್ಲು ಅಥವಾ ಗೋಧಿ ಹುಲ್ಲಿನಲ್ಲಿ ಬೆಳೆಯಬಹುದು. ಬೆಳೆಯುವುದಕ್ಕೆ ತಗಲುವಂತಹ ವೆಚ್ಚ ಹಾಗೂ ಬಂಡವಾಳ ಅತ್ಯಂತ ಕಡಿಮೆ ಇರುತ್ತದೆ. ಬೆಳೆಯುವುದಕ್ಕೆ ಬೇಕಾಗುವಂತಹ ಅವಧಿಯೂ ಕೂಡ ಕಡಿಮೆ ಇರುತ್ತದೆ. ಬೆಳೆದ ತಾಜಾ ಅಣಬೆಗಳನ್ನು ಸುಮಾರು 35-48 ಗಂಟೆಗಳವರೆಗೆ ಉಪಯೋಗಿಸಬಹುದು. ಬಿಸಿಲಿನಲ್ಲಿ ಅಥವಾ ವಿದ್ಯುಚ್ಛಕ್ತಿ ಶಾಖದಿಂದ ಒಣಗಿಸಿ ಸ್ವಚ್ಛವಾದ ಪಾಲಿಥಿನ್ ಚೀಲದಲ್ಲಿ ಶೇಖರಿಸಿ ಇವುಗಳನ್ನು ನಂತರ ಉಪಯೋಗಿಸಬಹುದು. ಕೃಷಿ ಮಾಹಿತಿ ಪ್ರಸಾರವಾಯಿತು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರಪ್ಪ ರಾಮಪ್ಪ ಸಂಕನ್ನವರ ಅವರಿಂದ ಲಾವಣಿ ಪದಗಳು. ಜವಾಬ್ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ? ಜವನರಾದ ನೀವೆಲ್ಲ ಜವಾಬ್ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ? ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ? ಹೌದು ಏನು ಮಾಡ್ತೀವಿ? ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ? ಹೌದು ಏನು ಮಾಡ್ತೀವಿ? ಸುತ್ತಮುತ್ತ ವೈರಿ ಜಾನ ಕತ್ತಿ ಕವಚ ಕಳೆದುಕೊಂಡು ಹೊತ್ತು ಕಾಯ್ಕೊಂಡು ಕುಳಿತಿತ್ತಪ್ಪ ಕಿತ್ತೋರಕ. ಕೇಳ್ರಿ, ಹೊತ್ತು ಕಾಯ್ಕೊಂಡು ಕುಳಿತಿತ್ತಪ್ಪ ಕಿತ್ತೋರಕ. ಮಲ್ಲ ಸರ್ಜ ದೊರೆ ಆಗ ಎಲ್ಲ ತಿಳಿದು ಆಳತಿದ್ದ, ಎಲ್ಲಿಂದ ಲವಿದಿ ಬಂತು ಕಾಡಾಕ ಜೀವ ಬೇಡಾಕ. ಏ ಮೋಸದಿಂದ ಮಲ್ಲ ಸರ್ಜ ಗಾಸಿಯಾಗಿ ಹೋದನಪ್ಪ, ಆಸೆ ಉಳಿಯಲಿಲ್ಲ ಅವ ಬದುಕೂದಕ. ಆಸೆ ಉಳಿಯಲಿಲ್ಲ ಅವ ಬದುಕೂದಕ. ಅರ್ಧ ಅಂಗ ಕಳೆದುಕೊಂಡ ಅರ್ಧ ಅಂಗಿ ಚೆನ್ನಮ್ಮ, ಅರ್ಧ ಆಸೆ ಪುಟ್ಟ ಪೂರ ಮಾಡುವುದಕ ಪತಿ ಕೂಡುದಕ. ಏ ಜಿಟ್ಟುತನದ ಕಿತ್ತು ರಾಣಿ ಒಟ್ಟುಗೂಡಿಸಿ ಎಲ್ಲ ಜನಕ ಪಟ್ಟಗಟ್ಟಿದಾಳೋ ಮರಡಿ ಶಿವಲಿಂಗಪ್ಪಗ. ನೋಡ್ರಿ ಪಟ್ಟಗಟ್ಟಿದಾಳೋ ಮರಡಿ ಶಿವಲಿಂಗಪ್ಪಗ. ಏ ಗಂಡನ ಶಕ್ತಿ ನೆನೆಸ್ಯಾಳ, ಗಂಡ ವೇಷ ಧರಿಸ್ಯಾಳ, ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ ಹೌದು ನಾಶ ಮಾಡಕ. ಏ ಪಿತ್ತ ನೆತ್ತಿಗೇರಿ ತಾಯಿ ಕತ್ತಿ ಕವಚ ಧರಿಸಿದಾಳ, ಹತ್ತಿದಾಳೋ ಬತ್ತಲ ಗುದ್ರಿ ಛಲ ಹಿಡಿದು, ಹತ್ತಿದಾಳೋ ಬತ್ತಲ ಗುದ್ರಿ ಛಲ ಹಿಡಿದು, ಗುಡುಗು ಸಿಡಿಲು ಹೊಡೆದಂಗಾಯ್ತು ನಡಗತಾವ ಭೂಮಿ ಎಲ್ಲ ಸಿಡಿದು ಬಿತ್ತೋ ಚಾಕ್ರೆ ರುಂಡ ಭೂಮಿ ಮ್ಯಾಗ ಕುದ್ರಿ ಕಾಲಾಗ. ಏ ಚಂದ ಮಾಡಿ ರುಂಡ ವೈದು ಅಂದದಿಂದ ಕಟ್ಟಿದಾರೆ, ಒಂದೇ ಸವನ ನಗತೈತಪ್ಪ ಅಗಸಿ ಬಾಗಿಲ, ಒಂದೇ ಸವನ ನಗತೈತಪ್ಪ ಅಗಸಿ ಬಾಗಿಲ. ಸೆರೆ ಸಿಕ್ಕ ಜನರೆಲ್ಲ ಕೊರತಿ ಇಲ್ದ ಸಾಕಿದವಳ, ಮರ್ತಿದಾಗ ಮಕ್ಕಳಾಗಿ ತಾಯಿಯಾಗಿ ಹೌದು ಹಿತವಾಗಿ. ಸೆರೆ ಸಿಕ್ಕ ಜನರೆಲ್ಲ ಕೊರತಿಲ್ದ ಸಾಕಿದವಳ, ಮರ್ತಿದಾಗ ಮಕ್ಕಳಿಗೆಲ್ಲ ತಾಯಿಯಾಗಿ ಹೌದು ಹಿತವಾಗಿ. ಜವನರಾದ ನೀವೆಲ್ಲ ಜವಾಬ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ? ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ? ಹೌದು ಏನು ಮಾಡಿವಿ? ಏ ಸಿಟ್ಟು ಗೆದ್ದ ಹೊಟ್ಟಿ ಕಿತ್ತು ಕೊಟ್ಟಿ ಕೆಂಪು ಮುಸುಡಿ ಜಾನ, ಕೆಟ್ಟ ಆಸೆ ಹಚ್ಚಿದಾರೋ ನಮ್ಮ ಜಾನಕ. ನೋಡ್ರಿ ಕೆಟ್ಟ ಆಸೆ ಹಚ್ಚಿದಾರೋ ನಮ್ಮ ಜಾನಕ. ಉಂಡಮಾನಿ ಗಾಳ ಎನಸು ಭಂಡ ಜಾನ, ಕೂಡಿಕೊಂಡು ಉಂಡಿ ಆಸೆಗಾಗಿ ಬಲಿ ಬಿದ್ದೈತಿ ಬಲ ಮುರಿದೈತಿ. ಯುದ್ಧ ನಡೆದ ವೇಳೆದಾಗ ಕುದ್ದಲಿಗೇಡಿ ಜಾನ ಕೂಡಿ ಮದ್ದಿಗಳದ್ದಿ ಬೆರೆಸಿದಾರೋ ಸುದ್ದಿ ಇಲ್ದಂಗೆ. ಯುದ್ಧ ನಡೆದ ವೇಳೆದಾಗ ಕುದ್ದಲಿಗೇಡಿ ಜಾನ ಕೂಡಿ ಮದ್ದಿಗಳದ್ದಿ ಬೆರೆಸಿದಾರೋ ಸುದ್ದಿ ಇಲ್ದಂಗೆ. ಕಿದ್ದು ಕಿತ್ತು ಹಾಳಾಯ್ತು ಅದ್ದಿಯಾಗ, ಎಲ್ಲರ ಕಣ್ಣು ಸುದ್ದಿ ಕೇಳಿದಾರೋ ಜನ ಸೆರೆ ಸಿಕ್ಕಿದ್ದು ತಾಯಿ ಮೋಸವಾಗಿತ್ತು. ಬಿದ್ದು ಕಿತ್ತು ಹಾಳಾಯ್ತು ಅದ್ದಿಯಾಗ, ಎಲ್ಲರ ಕಣ್ಣು ಸುದ್ದಿ ಕೇಳಿದಾರೋ ಜನ ಸೆರೆ ಸಿಕ್ಕಿದ್ದು ತಾಯಿಗೆ ಮೋಸವಾಗಿತ್ತು. ಏ ಜವನರಾದ ನೀವೆಲ್ಲ ಜವಾಬ್ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ? ಏ ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ? ಹೌದು ಏನು ಮಾಡಿವಿ? ಏ ಗಂಡುಗಾಲಿ ರಾಯಣ್ಣ ಉಂಡಮಾನಿ ಋಣಕ್ಕಾಗಿ ಗಂಡಸಾಗಿ ಹೇಳತಾನ ತಾಯಿ ಚೆನ್ನಮ್ಮಗ. ಗಂಡುಗಾಲಿ ರಾಯಣ್ಣ ಉಂಡಮಾನಿ ಋಣಕ್ಕಾಗಿ ಗಂಡಸಾಗಿ ಹೇಳತಾನ ತಾಯಿ ಚೆನ್ನಮ್ಮಗ. ಜೀವ ವೀರು ತನಕ ತಾಯಿ ಕಾಯ್ತೀನಿ ನಿನ್ನ ಮಾನ ಸಾಯ್ತೀನಿ, ತಾಯಿ ಪಾದ ಸೇವೆ ಮಾಡಿ ಹಾರು ಧ್ವಜ ನೋಡಿ. ಜೀವ ವೀರ ತನಕ ತಾಯಿ ಕಾಯ್ತೀನಿ ನಿಮ್ಮ ಮಾನ ಕಾಯ್ತೀನಿ, ತಾಯಿ ಪಾದ ಸೇವೆ ಮಾಡಿ ಹೌದು ಧ್ವಜ ನೋಡಿ. ವೀರ ರಾಣಿ ಚೆನ್ನಮ್ಮಗ ಧೀರನಾದ ರಾಯಣ್ಣನ ಮಾರಿ ನೋಡಿ ಮರಗತಾಳ ಬಂದಿ ಖಾನ್ಯಾಗ. ವೀರ ರಾಣಿ ಚೆನ್ನಮ್ಮಗ ಧೀರನಾಗಿ ರಾಯಣ್ಣ ಮಾರಿ ನೋಡಿ ಮರಗತಾಳ ಬಂದಿ ಖಾನ್ಯಾಗ. ಕಿತ್ತೂರ ಕೋಟಿ ಮ್ಯಾಗ ಧ್ವಜ ಮತ್ತೆ ಹಾರ್ತವೆಂದು ಮರ್ತಗೈದೆದಾಳೋ ರಾಣಿ ಆಸೆ ಮಾಡಿ ಹೌದು ನಾಂದೆ ಹಾಡಿ. ಕಿತ್ತೂರ್ ಕೋಟಿ ಮ್ಯಾಗ ಧ್ವಜ ಮತ್ತೆ ಹಾರ್ತೈತೆಂದು ಮರ್ತಗೈದೆದಾಳೋ ರಾಣಿ ಆಸೆ ಮಾಡಿ ಹೌದು ನಾಂದಿ ಹಾಡಿ. ಏ ಕನ್ನಡಿಗರ ವೀರ ಮಹಿಳೆ ಮುನ್ನಡಬರೆದು ಇಟ್ಟಳಪ್ಪ 300 ವರ್ಷದ ಮ್ಯಾಗ ಪಡೆದ ಸ್ವಾತಂತ್ರ್ಯ. ಕನ್ನಡಿಗರ ವೀರ ಮಹಿಳೆ ಮುನ್ನಡಬರೆದು ಇಟ್ಟಳಪ್ಪ 300 ವರ್ಷ ಮ್ಯಾಗ ಪಡೆದ ಸ್ವಾತಂತ್ರ್ಯ. ಸ್ವರ್ಗದಾಗ ನಿಂತುಕೊಂಡು ಸವಾಲು ಮಾಡ್ತಾಳ ತಾಯಿ ಜವಾಬು ಕೊಡ್ರಿ ಜೋರಿನಿಂದ ಮಕ್ಕಳಾಗಿ ಹೌದು ವೀರರಾಗಿ. ಜಗದಾಗ ಏ ಜವನರಾಗಿ ನೀವೆಲ್ಲ ಜವಾಬು ಕೊಡ್ರಿ ತಾಯಿಗೆ. ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ. ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ ಹೌದು ಏನು ಮಾಡಿವಿ. ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ ಹೌದು ಏನು ಮಾಡಿವಿ ಹೌದು ಏನು ಮಾಡ್ತೀವಿ ಹೌದು ಏನು ಮಾಡಿವಿ. ಏ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವನ ಮಣ್ಣ. ಏ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವನ ಮಣ್ಣ. ಹಿಡ್ದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ. ಬಡವರ ಮನೆಯಾಗ ಬಂಟ ಹುಟ್ಟಿದ ಎಂಥವನ ಮಣ್ಣ. ಏ ಬಾಳಪ್ಪ ಕುಲಕರ್ಣಿ ಕೈಯಾಗ ಮಾಡುತ್ತಿದ್ದ ಸರ್ಕಾರಿ ಚಾಕರಿನ. ಹಳ್ಳದಾಗ ಒಂದು ದಿನ ಜಳಕಕ್ಕ ಹೋದಾಗ ಹತ್ತಿ ತವಳ್ಳ ಕದನ. ಕಳೆದ ಪಂಜಿಯ ಒಗಿ ಅಂತ ಹೇಳಿದ್ದ ರಾಯಣ್ಣಗ ಬಾಳಣ್ಣ. ಬಡವರ ಮನೆಯಾಗ ಬಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ. ಏ ಬಿಟ್ಟ ಪಂಜಿಯನ್ನ ಸಿಟ್ಟಿಲೆ ರಾಯಣ್ಣ ಮಾರಿ ಮ್ಯಾಗ ಒಗೆದಾನ. ಕೆಟ್ಟ ಮನುಷ್ಯನಿನ್ನ ಪಂಜಿ ಒಗೆಯಾಕ ಅಗಸನಲ್ಲೋ ನಾನ. ಹಠ ಇಟ್ಟ ಕುಲಕರ್ಣಿ ಕಪಟತನದಿಂದ ಮಾಡಿದ ಮೋಸವನ. ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಮರುದಿನ ಒಂದು ಪತ್ರವ ಬರೆದು ಕರೆಸಿದ ರಾಯಣ್ಣನ. ಸರ್ದಾರ್ ಸುಬೇದಾರ್ಗ ಕೊಟ್ಟು ಬಾರೋನಿ ಸಂಪಗಾವ್ಗೆ ಇದನ್ನ. ಹಿರಿದ ಕತ್ತಿಡಾಲ ಕೈಯಾಗ ಹಿಡಿದ ಹಿರಿದ ಕತ್ತಿಡಾಲ ಕೈಯಾಗ ಹಿಡಿದು ಹೊಂಟಾನೋ ರಾಯಣ್ಣ. ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಕೊಟ್ಟ ಟಪಾಲ ವೈದಿಟ್ಟ ಸಂಪಗಾವಿ ಸುಬೇದಾರ್ನ ಮುಂದ. ತಟ್ಟಂತೆ ಓದಿ ಸಿಟ್ಟಾಗಿ ಸುಬೇದಾರ ರಾಯಣ್ಣ ಹಿಡಿಸಿದ. ಕೆಟ್ಟ ನಡತಿ ರಾಯ ಕೊಟ್ಟಿಲ್ಲ ನಿಮ್ಮ ಹತ್ತೆ ಇಟ್ಟೋಗೋ ಇಲ್ಲಿಂದ. ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಅಪಮಾನವಾಯಿತು ರಾಯಣ್ಣಗಂದು ಜೈಲಿನಾಗ ಬಿದ್ದ. ಉಪಾಯದಿಂದ ಜಾಮೀನು ಕೊಟ್ಟು ಹೊರಗ ತಾನು ಬಂದ. ಕೋಪದಿಂದ ರಾಯ ಸುಬೇದಾರ್ಗ ಹೇಳಿದ ಉಳ್ಕೊಳ್ಳೋ ಇನ್ನ ಮುಂದ. ಬಡವರ ಮನೆಯಾಗ ಬಂಟ ಹುಟ್ಟಿದ ಎಂಥವ ನಮ್ಮಣ್ಣ. ಇತ್ತ ಇಂಗ್ಲಿಷರ ಕೈಯಾನ ಕುಲಕರ್ಣಿ ಕೆಲಸವನ್ನ ಕರೆಸಿದ. ಹೊತ್ತ ಸಾಧಿಸಿ ಹತ್ತೆ ಕೊಟ್ಟು ಹೋಗು ಕಲ್ಲನ್ನು ಹರಿಸಿದ. ಸತ್ಯವಂತರಿಗೆ ಸಾವಿರ ವಿಘ್ನಗಳು ಸುಳ್ಳಲ್ಲ ಅನ್ನೋದ. ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ಊರಿಗೆ ರಾಯ ಬಂದು ಸುದ್ದಿ ತಿಳ್ಕೊಂಡ ಅಂದಿನ ರಾತ್ರಿಗಿ. ಯಾರು ಇಲ್ಲದಾಗ ಕಲ್ಲು ಹೊರಿಸಿದ್ದು ತನ್ನ ತಾಯಿಗಿ. ಹೋರಿ ಮಾರಿ ರಾಯ ಹತ್ತೆ ತಂದು ಕೊಟ್ಟ ಕುಲಕರ್ಣಿ ಕೈಯಾಗ. ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಕಲ್ಲು ಹೇರಿದ ಮುಯ್ಯ ಇಲ್ಲೇ ತುರಿಸುವೆನೆಂದು ಹಿಡಿದುಕೊಂಡ ಬಾಳನೀಗಿ. ಹಲ್ಲು ಕಡಿದು ರಾಯ ಬಲ್ಲಿದ ಕತ್ತಿ ಹಿಡ್ದಾನೋ ತನ್ನ ಕೈಗಿ. ಎಲ್ಲರ ಎದುರಿಗೆ ರುಂಡ ಹಾರಿಸಿ ಬಿದ್ದ ತಾಯಿ ಕಾಲಿಗಿ. ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವ ನಮ್ಮಣ್ಣ. ಏ ತಕ್ಕಂಥ ಮಗ ಇವ ಬೆಳಗಾವಿ ಜಿಲ್ಲಾ ಸಂಗಾವಿ ತಾಲೂಕಿಗಿ ಸೊಕ್ಕು ಮುರಿಯಲು ಹೊಂಟನು ರಾಯನ ಸುಬೇದಾರ ಇದ್ದಲ್ಲಿಗಿ ತಕ್ಕ ಬುದ್ಧಿ ಕಲಿಸಬೇಕಂದು ಇಂಗ್ಲಿಷರ ಮಂದಿಗಿ ಬಡವರ ಮನೆಯಾಗ ಹೊಂಟ ಹುಟ್ಟಿದ ಎಂಥವ ನಮ್ಮನ್ನ ಏ ಹೆದರದೆ ಸುಬೇದಾರನ ರುಂಡ ಕಡಿದನೋ ಬಿಡಲಲ್ಲ ಕಡಿತನಕ ಅದೇ ರುಂಡ ತಂದು ಕಟ್ಟಿ ಹೋದರೋ ಅಗಸಿಯ ಬಾಗಿಲಕ ಬೆದರಿ ಬ್ರಿಟಿಷರ ಹೃದಯ ನಡೆಯಿತು ರಾಯಣ್ಣನ ಶೌರ್ಯಕ ಬಡವನ ಮನೆಯಾಗ ಬಂಟ ಹುಟ್ಟಿದಾರೋ ಎಂಥವ ನಮ್ಮಣ್ಣ ಹಿಡಿದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ ಬಡವರ ಮನೆಯಾಗ ಬಂಟ ಹುಟ್ಟಿದಾರೋ ಎಂಥವ ನಮ್ಮಣ್ಣ ಶರಣು ಮಾಡುವೆ ತಾಯಿ ಧರುಣಿ ಭಾ